ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಗುಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಯೂರಿಯಾ ಗೊಬ್ಬರ ನೀರಾಗ ಕನಸಲೇಬೇಕು, ಮಲ್ಲಿಗೆ ಮ್ಯಾಗ ಚೆಲ್ಲಬೇಕು, ಮಲ್ಲಿಗೆ ಮ್ಯಾಗ ಚೆಲ್ಲಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಗುಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಪೆಟ್ಟು ಬೀಳದ ಹಾಂಗ ಕಸುವಿರುವ ತಳಿಯಾಯಬೇಕು, ಪರಿಸರ ಕಪೆಟ್ಟು ಬೀಳದ ಹಾಂಗ ಕಸುವಿರುವ ತಳಿಯಾಯಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಗುಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಗುಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ, ಮಳೆಯು ಬಂದರ ಬರಚಕ್ಕ ಬೆಳಿತಾನ. ಮಳೆಗಾಗಿ ಕಾಯ್ತಾನ, ಮಳೆಯು ಬಂದರ ಬರಚಕ್ಕ ಬೆಳಿತಾನ, ಮಳೆಯು ಬಂದರ ಬರಚಕ್ಕ ಬೆಳಿತಾನ, ಮಳೆಯು ಬಂದರ ಬರಚಕ್ಕ ಬೆಳಿತಾನ. ಸಂಕರ್ಣ ತಳಿ

ಹಾಗಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಿಂದ ನೀರು ಹೋಗಕ ಬಿಡಬಾರದು. ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಿಂದ ನೀರು ಹೋಗಕ ಬಿಡಬಾರದು, ನೀರು ಹೋಗಕ ಬಿಡಬಾರದು. ದನಗಳ ಸಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ. ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ದನಗಳ ಮೇಯಕ ಬಿಡಬಾರದು, ದನಗಳ ಮೇಯಕ ಬಿಡಬಾರದು. ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ಇವುಗಳನ್ನು ಬಿತ್ತಬಾರದು. ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ಇವುಗಳನ್ನು ಬಿತ್ತಬಾರದು, ಇವುಗಳನ್ನು ಬಿತ್ತಬಾರದು. ದನಗಳ ಸಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ. ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ದನಗಳ ಮೇಯಕ ಬಿಡಬಾರದು, ದನಗಳ ಸಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ. ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ದನಗಳ ಮೇಯಕ ಬಿಡಬಾರದು, ದನಗಳ ಮೇಯಕ ಬಿಡಬಾರದು, ದನಗಳ ಮೇಯಕ ಬಿಡಬಾರದು. ಈ ಪರಿಯ ಸೊಬಗಾವ ದೇವಿಯೊಳು ನಾಕಾಣಿ, ಈ ಪರಿಯ ಸೊಬಗಾವ ದೇವಿಯೊಳು ನಾಕಾಣಿ, ವಿಪುಲ ಮನುಜರ ತಾಯಿ ಸಿಮರು ಬಾಳಲ್ಲದೆ, ವಿಪುಲ ಮನುಜರ ತಾಯಿ ಸಿಮರು ಬಾಳಲ್ಲದೆ, ಈ ಪರಿಯ ಸೊಬಗಾವ ದೇವಿ ಇದುವರೆಗೆ ಕೃಷಿ ಗೀತೆಗಳನ್ನು ಕೇಳಿದಿರಿ. ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಸಂತೋಷವಾಗಿರಬಲ್ಲ, ಹೀಗೆಂದವರು ಮಹಾತ್ಮ ಗಾಂಧೀಜಿ. ಉತ್ತಮ ಕಾವ್ಯಗಳು ನಮ್ಮ ನಮ್ಮ ಅಭಿರುಚಿಯನ್ನು ಕೆಡದಂತೆ ಕಾಪಾಡುವ ಸಾಮಗ್ರಿಗಳು ಎಂದಿದ್ದಾರೆ ಮ್ಯಾಥ್ಯೂ ಆರ್ನಾಲ್ಡ್. ನೆಪೋಲಿಯನ್ ಹೀಗೆಂದಿದ್ದಾರೆ, 100,000 ಬಂದೂಕುಗಳಿಗೆ ಹೆದರುವಷ್ಟು ನಾನು 3 ಪತ್ರಿಕೆಗಳಿಗೆ ಅಂಜುತ್ತೇನೆ. ಶ್ರೇಷ್ಠ ಪುಸ್ತಕಗಳನ್ನು ಓದುವುದರಿಂದ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಮನೋರಂಜನೆ ಒದಗುವುದು, ಅದುವೇ ಶಾಶ್ವತ.